ಕರ್ನಾಟಕ ಕಾಫಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಶಿವಲಿಂಗ್ ಬಿಹಾರ್ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಶಿವಲಿಂಗ್ ಅವರೇ. ನಮಸ್ಕಾರ. ಅದೇ ತರ ಮುಂದಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ ಇರ್ತದೆ, ಅಲ್ಲಿ ಭೇಟಿಯಾಗೋಣ. ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದುವರೆಗೂ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹೆಲೋ ಕೃಷಿ ರಂಗದಲ್ಲಿ ರೋಬಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲ ವರ್ಧನೆ ಮತ್ತು ಮೇಲುಕಸಿ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ಶಿವಲಿಂಗ ಬಿಆರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ಸಹಕಾರ ದೀಪಾಂಜಲಿ ರಾವ್, ಗ್ರೀಷ್ಮ ಆರ್ ಮತ್ತು ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಹೆಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ನಾಳಿನ ನಮ್ಮ ಕಿಸಾನ್ವಾಣಿ ಕೃಷಿ ರಂಗದಲ್ಲಿ ವಿವಿಧ ತರಕಾರಿ ಬೆಳೆಗಳಲ್ಲಿನ ಅನುಭವ ಕುರಿತು ಬೇಲೂರು ತಾಲೂಕು ಅಡುಗೂರು ಗ್ರಾಮದ ಪ್ರಗತಿಪರ ಕೃಷಿಕ ವಿಎಸ್ ವೀರೇಶ್ಗೌಡ ಅವರೊಂದಿಗೆ ಮಾತುಕತೆ ಇದರ ಮೊದಲ ಭಾಗ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿಮಲ್ ಸುಧನ್. ಆಕಾಶವಾಣಿ ಹಾಸನ. ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕುರಿತ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವಿಶೇಷ ಪ್ರತಿನಿಧಿಯಾದ ಎಂಎಚ್ ಪ್ರಕಾಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಬೆಳೆಗಾರರ ಒಕ್ಕೂಟ 85ರಿಂದಲೂ ಕೂಡ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ತಾವು ಎಲ್ಲಿಂದ ತೊಡಗಿಸಿಕೊಂಡಿದ್ದೀರಿ? ನಾವು ಸಾಮಾನ್ಯವಾಗಿ ಅತ್ತಿಕಟ್ಟೆ ಜಗನ್ನಾಥ್ ಅವರ ಅವಧಿಯಿಂದ ನಾವು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಹಾಗೆ ಅವರ ನಂತರ ಬಂದ ಎಲ್ಲ ಅಧ್ಯಕ್ಷರುಗಳ ಜೊತೆಯನ್ನು ಕೆಲಸ ಮಾಡಿದ್ವಿ, ನಿರ್ದೇಶಕರಾಗಿ. ಹಾಗೇನೆ ಅವ್ರ ಜೊತೆ ಒಟ್ಟಿಗೆ ಹೋಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದ್ವಿ. ಅನೇಕ ಕೆಲಸಗಳನ್ನು ಈ ಅಧ್ಯಕ್ಷರುಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರವರ ಕಾಲಾವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಹೆಚ್ ಡಿ ಮೋಹನ್ ಕುಮಾರ್ ಅವರು ಸಹಿತ ಅವರ ಅವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಹೇಳಬೇಕು ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಒತ್ತುವರಿ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆಯಾಗಿ ಬೆಳೆದು ಬಂದಿತ್ತು. ಅದನ್ನ ಲ್ಯಾಂಡ್ ಗ್ರ್ಯಾಬ್ ಆಕ್ಟ್ನ ಹೊರಗಿಟ್ಟು ಅದನ್ನ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲ್ ಕೋರ್ಟ್ ಮಾಡಿದ್ರು ರೈತರಿಗೆ, ಈ ಒತ್ತುವರಿ ಮಾಡಿದ್ರು ಭೂಗಳ್ಳರು ಅಂತ ಹೇಳಿ ಅವರಿಗೆ ಜೈಲಿಗೆ ಹಾಕತಕ್ಕಂಥ ಒಂದು ವ್ಯವಸ್ಥೆ ಆಗಿತ್ತು. ಅದನ್ನೆಲ್ಲ ತಪ್ಪಿಸುವಂತ ಕೆಲಸವನ್ನ ಎಚ್ ಟಿ ಮೋಹನ್ ಕುಮಾರ್ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ಈ ಕೆಲಸವನ್ನ ಮಾಡಿದ್ದಾರೆ. ಅವರ ಜೊತೆ ಜೊತೆಯಲ್ಲಿ ನಾವು ಅವ್ರ ಜೊತೆ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿರೋ ನಮ್ಮ ನೆನಪುಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಹಾಗೇನೆ ಅನೇಕ ಕೆಲಸಗಳು ಇರಬಹುದು. ಸರ್ಫೇಸ್ ಆಕ್ಟ್ ಬಗ್ಗೆ ಹೋರಾಟ ಮಾಡಿದ್ದಾರೆ, ಅದರ ಬಗ್ಗೆ ಲಾಯರ್ಗಳನ್ನು ಇಟ್ಟು ಕೋರ್ಟಲ್ಲಿ ಚಿಂತನೆ ಮಾಡಿ ಯಾವ ತರ ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಅದರಂತೆ ಸಂಸದರ ಜೊತೆ ಸಮಾಲೋಚನೆ ಮಾಡಿ ಮತ್ತು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಕಾಮರ್ಸ್ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಈ ರೀತಿ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಅವಧಿಯಲ್ಲಿ ಸುಮಾರು ಕೆಲಸಗಳಾಗಿದ್ದಾವೆ. ಹಾಗಾಗಿ ಅವರ ಗೌರವವನ್ನು ತೋರಿಸಬೇಕು, ಅವ್ರು ಇಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಬೆಳೆಗಾರರಿಗೂ ಅವ್ರಿಗೆ ಗೌರವ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು. ಇಷ್ಟೆಲ್ಲ ಕೆಲಸವನ್ನ ಮಾಡಿರತಕ್ಕಂತಹ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇದೇ ತಿಂಗಳು ಬೆಳೆಗಾರರ ಸಮಾವೇಶವನ್ನ ಹಮ್ಮಿಕೊಂಡಿದೆ, ಇದರ ಬಗ್ಗೆ ಮಾಹಿತಿ ಮಾಡ್ಕೊಂಡು. 23ನೇ ತಾರೀಕು ಇಷ್ಟು ಕೆಲಸ ಮಾಡಿ ಬಂದಿರತಕ್ಕಂತಹ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಗೌರವ ಸೂಚನೆಯನ್ನು ನಾವು ಕೊಡಬೇಕಾಗಿದೆ. ಬೆಳೆಗಾರರು ನಾವು ಮನೆಯಲ್ಲೇ ಕೂತ್ಕೊಂಡು ಇವೆಲ್ಲ ವ್ಯವಸ್ಥೆಗಳನ್ನ ಪಡೆದುಕೊಂಡಿದ್ವಿ. ಆ ಹೋರಾಟದ ಮುಂಚೂಣಿಯಲ್ಲಿದ್ದ ಎಚ್ ಟಿ ಮೋಹನ್ ಕುಮಾರ್ ಮತ್ತು ಅವರ ತಂಡ, ಅವರ ಕೆಜೆಎಫ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಸೋಸಿಯೇಷನ್ ಅಂದ್ರೆ ಸಂಘಗಳು ಅವರ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದ್ದಾವೆ. ಹಾಗಾಗಿ ಅವರಿಗೆ ಒಂದು ಗೌರವಪೂರ್ವಕವಾಗಿ ನಾವು 23/12/2024 ಸೋಮವಾರರಂದು ಸಮಯ ಬೆಳಗ್ಗೆ 10:30 ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಬರೋತ್ಸವ ಮಹೇಶ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಸಕಲೇಶ್ಪುರದ ಎಪಿಎಂಸಿ ಮೈದಾನದಲ್ಲಿ ನಡೆಸಲು ತೀರ್ಮಾನ ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಗಾರರು ಬಂದು

ಬಾಗಿಲ ತೆರೆಯುವ ದೇಶ ನಮ್ಮದು, ಇರಿದು ಯಾವುದೇ ಇರಲಿ ಅದನ್ನು ತೆರೆಯುವ ದೇಶ ನಮ್ಮದು.